ಅಬ್ದುಲ್ ಲತೀಫ್ ಪಟೇಲ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಕಳೆದ 4 ದಶಕಗಳಿಂದ ಅಬ್ದುಲ್ ಲತೀಫ್ ಪಟೇಲ್ ಅವರು ಕೃಷಿ ಒಳಗ ತಮ್ಮನ್ನ ತಾವು ತೊಡಕೊಂಡಿದ್ದಾರೆ. ಹಂಗ ನೋಡಿದ್ರ ಅವರ ತಂದೆ ತಾಯಿಗಳ ಜೊತೆಗೇನೆ ಅವರು ಸಣ್ಣವರಿದ್ದಾಗಿಂದ ಕೃಷಿ ಮಾಡದಂತವರು. ನಡುವ ಕೆಲಸಕ್ಕಾಗಿ ಬೇರೆ ದೇಶಕ್ಕೂ ಕೂಡ ಹೋಗಿ ಬಂದ್ರು. ಆ ನಂತರ ಅಲ್ಲಿ ಕೃಷಿ ನೋಡಿ ಮತ್ತ ಇಲ್ಲಿಯ ಒಂದು ಸಂಪನ್ಮೂಲಗಳನ್ನು ನೋಡಿ ಯಾಕೆ ನಾವು ಇಲ್ಲೇ ಕೃಷಿ ಮಾಡಬಾರದು, ಇದರೊಳಗೆ ಯಾಕೆ ನಾವು ಪ್ರಗತಿ ಸಾಧಿಸಬಾರದು ಅನ್ಕೊಂಡು ಇಲ್ಲೇ ಉಳಿದು ಅವರು ಮಾಡಿದಂತಹ ಕೃಷಿ ಇವತ್ತ ಎಲ್ಲರಿಗೂ ಮಾದರಿ ಅಂತ ಹೇಳಿ ಹೇಳಬಹುದು. ಅವರ ಅನುಭವಗಳನ್ನ ನಾವೀಗ ಕೇಳೋಣ. ಅಬ್ದುಲ್ ಲತೀಫ್ ಅವರೇ, ತಾವು ಕೃಷಿ ಶುರು ಮಾಡಿದ್ರಿ. ಕೃಷಿ ಶುರು ಮಾಡದಂತಹ ಒಂದು ಸಂದರ್ಭದೊಳಗ ಈ ಕೃಷಿ ಒಳಗೆ ನಾನು ಸಾಧನೆ ಮಾಡಿ ಜನರಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು ಮತ್ತು ಕೃಷಿ ಒಳಗ ಏನು ಜೀವನ ಅದ ಅನ್ನೋದ್ರ ಬಗ್ಗೆ ತಾವು ಯಾಕೆ ಮನಸ್ಸು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಏನಾದರೂ ಹೇಳಬಹುದಾ? ಸರ್, ನಾವು ರೈತ ಹಿಡಿದೇ ಒಕ್ಕಲ್ತನ ನಮ್ಮ ಜೀವನ ಸರ್. ನಮ್ಮ ತಾಯಿ ತಂದೆ ಒಕ್ಕಲ್ತನ ಮಾಡ್ತೀವಿ. ನಂದು ವಿದ್ಯಾಭ್ಯಾಸ SSLC ಪಾಸ್ ಆದ ನಂತರ 1980 ನಾನು ಸೌದಿ ಅರೇಬಿಯಾಕ್ ಹೋದೆ ಸರ್. ಅಲ್ಲಿ ಒಂದು ಕನಿಷ್ಠ 5-6 ವರ್ಷ ನಾ ಸೌದಿ ಅರೇಬಿಯಾದಲ್ಲಿ. ರಿಟರ್ನ್ ಬಂದಾಗ ಅಲ್ಲಿ ವಾತಾವರಣ ನೋಡಿ ನನಗೊಂದು ಬಹಳ ಬೇಜಾರಾಯ್ತು. ಅದಾದ ನಂತರ ದುಡ್ಡಿದ್ದು ನಾನು ಬಂದು ಇಲ್ಲಿ ಕೃಷಿ ಯಾಕೆ ಮಾಡಬಾರ್ದು, ತಾಯಿ ತಂದೆ ಮಾಡದಂತದ್ದು ಕೃಷಿ ಅದ, ಆ ಸಾಧನೆ ಮ್ಯಾಗ ನಾ ಕೃಷಿ ಮಾಡ್ಕೋತ ಬಂದ ಸರ್. ಆ ಪ್ರಣಾಗ ಸ್ವಲ್ಪ ರಾಸಾಯನಿಕದ ತಲಿ ಎತ್ತಿತ್ತು, ಯೂರಿಯಾದಿಂದ ಹೆಂಗ್ ಬೆಳಿಬಹುದು ಅದು ಬೆಳಿಬಹುದು. ಅಷ್ಟ ಮಟ್ಟಿಗೆ ನಾವು ಒಂದು 8-10 ವರ್ಷನಾಗ ನಾನು ಲಾಸ್ ಆದ ಸರ್ ಕೃಷಿಯಲ್ಲಿ. ವಾತಾವರಣ ಏರ್ಪೇರ್ ಆಯ್ತು, ನೀರಿನ ಅವಶ್ಯಕತೆ ನಮ್ಗೆ ಬಹಳಷ್ಟ ಆಯ್ತು, ಆಗಲಿಲ್ಲ. ಹಿಂಗಾಗಿ ಒಕ್ಕಲ್ತನದಲ್ಲಿ ನನಗೆ ನಮ್ ತಂದೆಯವರು ಗಣಿಸಿದ ಒಂದು 100 ಎಕರೆ ಆಸ್ತಿ ಇತ್ತು ಸರ್. ನಾವು 6 ಮಂದಿ ಅಣ್ಣತಮ್ಮರು, ಈ ಟೈಪ್ ಒಕ್ಕಲ್ತನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬೇಕು ನಡೆಸಬೇಕು ಅನ್ನೋದು ಒಂದು ವಿಷಯದಿಂದ ನಾ ಮಾತಾಡಿದ ಸರ್. ಅದು ಆದ್ರೆ 1986 ಏನೈತಂದ ಸರ್, ನಮ್ಮ ವಾತಾವರಣದಲ್ಲಿ ಮಳಿ ಸ್ವಲ್ಪ ಕಡಿಮೆ ಪ್ರಮಾಣ ಆಗಿ ಬೆಳೆಗಳು ಹಾಳಾದ್ವು ಸರ್. 86-85 ಇಲಿ ಹೌಳಿ ಬಹಳ ಐತೆ ಸರ್. ಇಂಥ ಒಂದು ವಾತಾವರಣದಾಗ ನಮ್ದು ಎಲ್ಲ ಅಗ್ರಿಕಲ್ಚರ್ ಬೇಸ್ ತಪ್ಪಿತು ಸರ್. ಅಂದ್ರೆ ಶುರು ಮಾಡಿದಾಗ ನಿಮಗೆ ಸಮಸ್ಯೆ ಚಾಲು ಆಯ್ತು? ಚಾಲು ಆಯ್ತು ಸರ್. ಈಗ ನಾವು ಮುಂದೆ ಏನ್ ಮಾಡಬೇಕು ನನಗೂ ಒಂದು ತಲೆಯಾಗ ಒಂದು ವಿಷಯಗಳು ಬಹಳ ಹಂಚ್ಕೋಬೇಕಾಗಿತ್ತು. 97, 98, 90 ಅಂದ್ರೆ 95 ನಾನು ಮತ್ತೆ ಕೃಷಿಯಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ನಮ್ ಇದಕ್ಕೆ ಹೋದೇವ್ ಸರ್. ನಾವು ಸಿರಿಕಲ್ಚರ್ ಏನ್ ಡೆವಲಪ್ ಮಾಡ್ಬೇಕು ಅನ್ನೋದು ರೇಷ್ಮೆ ಕೃಷಿ ಒಂದು 5 ವರ್ಷ ಮಾಡಿದ್ವಿ ಸರ್. ರೇಷ್ಮೆಯಲ್ಲಿ ಸಾಕಷ್ಟು ಮತ್ತೆ ಲಾಸ್, ಯಾಕಂದ್ರೆ ಮೊಟ್ಟೆಗಳು ಸರಿ ಬರಲಿಲ್ಲ ಅಥವಾ ಇಂಥವು ವಾತಾವರಣದಾಗ ಏರಿಪೇರಾಗಿ ಗೂಡುಗಳು ಎಲ್ಲ ಲಾಸ್ ಆದ್ರಿ. ಅದಾದ ನಂತರ ಮಾರ್ಕೆಟ್ ನ ಮತ್ತೆ ಹುಡುಕೇಳ್ಬೇಕೈ ಸರ್. ಸ್ವಲ್ಪ ಲಾಲ್ಬಾಗ್ ಬೆಂಗಳೂರು ಕಡೆ ಹೋದೆವು, ಪುಣೆ ಯೂನಿವರ್ಸಿಟಿ ಕಡೆ ಹೋದೆವು. ಹೋಗ್ತಾ ಹೋಗ್ತಾ ನನಗೆ ಒಂದ್ ಸ್ವಲ್ಪ ಏನೈತಂದ್ರೆ ಶ್ಯಾಮರಾವ್ ಪಾಟೀಲ್ ಗುರು ನನ್ನ ಗುರುಗಳು ಅಂತ ಭಾವಿಸ್ಬೇಕಾ ಸರ್. ಅವ್ರು ನನ್ನ ಕೃಷಿ ವಿಜ್ಞಾನ ಕೇಂದ್ರ ಗುಲ್ಬರ್ಗ ಕರ್ಕೊಂಡ್ ಸಂಪರ್ಕ ಮಾಡ್ತಾರೆ. ಆ ದಿವಸ ಅಲ್ಲಿ ಏನಿತ್ತಂದ್ರೆ 2000 ಸಾವಯವ ಕೃಷಿದು ಒಂದು ಎರಿಹುಳ ಸಾಕಾಣಿಕೆ ಒಂದು ಕಾರ್ಯಕ್ರಮ ಸರ್. ಅಲ್ಲಿ ನಮ್ಮ ಗುರುಗಳಾದ ಬೇಣಿ ಸರ್ ಇದ್ರು, ರಾಜೀವ್ ತೆಗೀಳ ಸರ್ ಇದ್ರು, ಮನೋಜ್ ಸರ್ ವಿಜ್ಞಾನಿಗಳು, ಬಹಳಷ್ಟು ವಿಜ್ಞಾನಿಗಳ ಜೊತೆ ನನಗೆ ಒಂದು ಸಂಪರ್ಕ. ಮೊದಲೇ ಸಲ ಸರ್. ಅದು ಆದ ನಂತರ ನಾವು ಟ್ರೈನಿಂಗ್ ತಗೊಂಡ ನಂತರ ನಮ್ಗೆ ಏನಂತಂದ್ರೆ ನಾವು ಒಕ್ಕಲ್ತನದಲ್ಲಿ ಇದೊಂದು ನಮ್ಮ ಅಗ್ರಿಕಲ್ಚರ್ ಬೇಕಾದಂತ ಉತ್ಪಾದನೆ ಇದು ಒಳ್ಳೇದಲ್ಲಪ್ಪ ಅಂತ ನಾವು ಬೆನ್ನತ್ತೇವೆ ಸರ್. 2000 ನಾವೇನ್ ಮಾಡಿದೆವು, ಎರಿಹುಳ ಸಾಕಾಣಿಕೆ ಚಾಲು ಮಾಡಿದ್ವಿ ಸರ್. ಎರಿಹುಳ ಸಾಕಾಣಿಕೆ ಆದ ನಂತರ ಮತ್ತೆ ಇಲ್ಲಿ ಸಂಪರ್ಕ ಒಂದು ಬೆಳೀತಲ್ಲ ಸರ್, ಕೃಷಿ ವಿಜ್ಞಾನ ಕೇಂದ್ರ ಸಂಪರ್ಕ ಬೆಳೆದಾಗ ಮಾರ್ಕೆಟ್ ಬಗ್ಗೆ ಬಹಳಷ್ಟು ನಾಲೆಜ್ ಹೇಳಿದ್ರು ಬೆಣಗಿ ಸರ್ ಅವರು. ಅವ್ರ ವತಿಯಿಂದ ನಾನು ಒಂದು ತರ ವಿಷಯನ ಬಂದ ಸರ್. ನನಗೆ ಒಂದ್ಸಲ ಟ್ರೈನಿಂಗ್ ಮಾಡಿ ಹೂವಿನ ಬೇಸಾಯ ನೀವು ಮಾಡಿ ಒಳ್ಳೇದಾಗ್ತದೆ ಅಂತ ಸ್ವಲ್ಪ ಟ್ರೈನಿಂಗ್ ಕೊಟ್ರು. ಹೂವಿನ ಬೇಸಾಯಕ್ಕೆ ಹಿಡಿದು ಸರ್ ಅಷ್ಟೇ ಅವರು ಬಿಡ್ಲಿಲ್ಲ ಸರ್. 10 ದಿನ ನನಗೆ ಅರವಾಗಿ ಕಾಲೇಜಿನಲ್ಲಿ ಟ್ರೈನಿಂಗ್ ಕೊಟ್ಟರು ಸರ್. ಅಲ್ಲಿ ಲಿಕ್ವಿಡ್ ಯಾವ ತರ ತಯಾರು ಮಾಡಬೇಕು, ಈ ಸುಗಂಧ ದ್ರವ್ಯಗಳು ಯಾವ ತರ ಬೆಳಿಬೇಕು ಅನ್ನೋದೊಂದು ವಿಷಯಗಳು ಬಂತು ಸರ್. ಅದು ಆದ ನಂತರ ನನಗೆ ಸಾವಿ ಕೃಷಿದೊಂದು ಬಂತಲ್ಲ ಸರ್, ಎರಿಹುಳದಲ್ಲಿ ಜೀವಾಮೃತ ಇವೆಲ್ಲ ಈ ಪದ್ಧತಿಗಳು ಅಳವಡಿಸಿರೋದು ಕೃಷಿ ವಿಜ್ಞಾನ ಕೇಂದ್ರದಿಂದ ಸರ್. ಹೆಚ್ಚಾನೆಚ್ಚಿಗೆ ನಮ್ಮ ರೈತರು ಎಲ್ಲಿ ಬದುಕಬೇಕು ಅನ್ನೋದಂದ್ರೆ ವಿಜ್ಞಾನ ಇತ್ತಂದ್ರೆ ನಾವು ಇಲ್ಲಿ ಬದುಕಲಿಕ್ಕೆ ಒಂದು ಅನುಕೂಲ ಸರ್. ಯಾಕಂದ್ರೆ ಈಗ ನಾವು ಹಳಿ ಪದ್ಧತಿಯಿಂದ ಯಾವುದೇ ಒಂದು ಒಕ್ಕಲ್ತನ ಮಾಡೋದು ಬಹಳ ಕಷ್ಟ ಆಗ್ಬಿಟ್ಟು ಸರ್. ಕೃಷಿ ವಿಜ್ಞಾನ ಕೇಂದ್ರದಾಗ ಸಾಕಷ್ಟು ಮಾರ್ಕೆಟ್ ಹಿಡಿದು ನಾವು ಯಾವ ತರ ಬೆಳೆಸಬೇಕು ಬೆಳಿಬೇಕು ಅನ್ನೋದ್ರ ವಿಷಯಗಳು ಮಾತಾಡಿದ್ರು. ಬೆಣಗಿ ಸರ್ ಸಾಕಷ್ಟು ನನಗೆ ಈ ಒಂದು ಇದ್ರಾಗ ಬೆಳೆಸಿದ ಸರ್. ಇನ್ನೂ ನನಗೆ ಏನ ಕಲಿಬೇಕನ್ನೋದ ಹಂಬಲ್ ಬಹಳ ಇರ್ತದೆ ಸರ್. ಅಲ್ಲಿ ಹೂವಿನ ಬೇಸಾಯ ಆದ ನಂತರ ನಾವು ಮತ್ತೆ ಏನ್ ಮಾಡಿದ್ವಿ ಅಂದ್ರೆ ನಮ್ಗೆ ಬೇಕಾದಂತ

ತಾಯಿ ಕೊಟ್ಟಳೆಯಲ್ಲಿ ಕೆಡಿಯೇ ಸುಬಾನೆ ಎಲ್ಲರೂ ಕೊಟ್ಟರ ಮಲಿ ಹೂವಿನ ದಂಡಿ ತಾಯಿ ಕೊಟ್ಟಳನೇ ದಂಡಿ ಸುಬಾನೆ ತಾಯಿ ಕೊಟ್ಟಳನೇ ದಂಡಿ ಸುಬಾನೆ ತಾಯಿ ಕೊಟ್ಟಳನೇ ದಂಡಿ ಸುಬಾನೆ ತಾಯಿ ಕೊಟ್ಟಳನೇ ದಂಡಿ ಸುಬಾನೆ ಅಟಗೋಡಿ ಮೇಲ ಸಂಜ ಜಗದ ಪಟ್ಟಿ ದೊಡ್ಡ ರಾಣಿಯವರೇನೇ ಸುಬಾನೆ ದೊಡ್ಡವ ರಾಣಿಯವರೇನೇ ಸುಬಾನೆ ದೊಡ್ಡ ರಾಣಿಯವರೇನೇ ಸುಬಾನೆ ದೊಡ್ಡ ರಾಣಿಯವರೇನೇ ಸುಬಾನೆ ಅಟಗೋಡಿಯ ಮೇಲ ಸುಣ್ಣ ಜಗದ ಪಟ್ಟಿ ಇಂದೇನ ಇವರ ಮನೆಯಾಗೆ ಸುಬಾನೆ ಇಂದೇನ ಇವರ ಮನೆಯಾಗೆ ಸುಬಾನೆ ಇಂದೇನ ಇವರ ಮನೆಯಾಗೆ ಸುಬಾನೆ ಇಂದೇನ ಇವರ